ಹೆಚ್ಚು ಕೆರಾಟಿನ್ ಅಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥ ಒಂದು ಖಾದ್ಯತೆ ಎಲ್ಲ ಅನ್ಬೋದು. ಈ ಒಂದು ಬೆಳೆಯನ್ನು ನಮ್ಮ ನೆರೆಹೊರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ. ನಾವು ತಾಳೆ ಬೇಸಾಯ ಮಾಡಬೇಕು ಅಂತಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಮತ್ತು ಹವಾಗುಣ ಹೇಗಿರಬೇಕಾಗತ್ತೆ ಅಂತೀರಿ? ಹೌದು, ಇದು ಒಂದು ಪ್ರಮುಖವಾದಂಥ ಅಂಶ. ಈ ಒಂದು ತಾಳೆ ಬೆಳೆಯೋದಕ್ಕೆ ಹೆಚ್ಚು ಸಾವಯುಕ್ತವಾದ ಉತ್ತಮ ರಚನೆಯನ್ನು ಹೊಂದಿದಂತಹ ನೀರು ಸುಲಭವಾಗಿ ಬಸ್ತು ಹೋಗಬೇಕು. ಆಳವಾದಂಥ ಕೆಂಪುಗೋಡು ಮತ್ತು ಮಧ್ಯಮ ಕಪ್ಪು ಮಣ್ಣಿನಲ್ಲಿ ತಾಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ತಾಳೆಗೆ ಸುಮಾರು 6.5-7.5 ರಸಸಾರ ಇರತಕ್ಕಂಥ ಮಣ್ಣು ಪ್ರಮುಖವಾಗಿ ಬೇಕಾಗುತ್ತೆ. ಮಣ್ಣು ಕನಿಷ್ಠ 1 ಮೀಟ್ರ್ ಆಳ ಇರಬೇಕು, ಅಂದರೆ ಅದರ ತಳಭಾಗದಲ್ಲಿ ಕಲ್ಲು ಯಾವ ಥರ ಇರಬಾರ್ದು. ಅದರ ಜೊತೆಗೆ ತೇವಾಂಶದಿಂದ ಕೂಡಿದ ಉಷ್ಣ ತಾಪಮಾನ ಈ ಒಂದು ಬೆಳೆಗೆ ಸೂಕ್ತವಾದಂಥ ಹವಾಮಾನ ಇದಾಗಿದೆ. ಗರಿಷ್ಠ ಸುಮಾರು ಉಷ್ಣಾಂಶ 29-35 ಡಿಗ್ರಿ ಸೆಂಟಿಗ್ರೇಡ್ ಇಡಬೇಕು, ಹಾಗೂ ಕನಿಷ್ಠ 22-24 ಡಿಗ್ರಿ ಸೆಂಟಿಗ್ರೇಡ್ ಇರುವ ಪ್ರದೇಶಗಳು ಈ ಒಂದು ತಾಳೆ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾದಂಥ ಪ್ರದೇಶಗಳು. ಇನ್ನು ಮಳೆಗೆ ಬಂದರೆ ವರ್ಷ ಪೂರ್ತಿ ಸಮಾನ ಹಂಚಿಕೆಯಾಗಿ ಸುಮಾರು 2,000-3,000 mm ಮಳೆ ಬೀಳುವ ಮತ್ತು ಸಮುದ್ರ ಮಟ್ಟದಿಂದ 800 ಮೀಟ್ರ್ ಎತ್ತರ ಇರತಕ್ಕಂಥ ಹೆಚ್ಚು ಪ್ರಕಾಶಮಾನ ಇರುವ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾದಂಥವು. ಅಂದರೆ ಹೆಚ್ಚು ಮಳೆ ಬೀಳುವಂಥ ಗುಡ್ಡಗಾಡು ಪ್ರದೇಶಗಳು ಬಹಳ ಒಳ್ಳೆಯದು ಅಂದಂಗೆ ಆಯ್ತಿದ್ದು. ಹೌದು, ಖಂಡಿತ. 2,000-3,000 mm ಅಂದರೆ ಹೆಚ್ಚು ನೀರನ್ನು ಬಯಸುವಂಥ ಬೆಳೆ ಅಂದಂಗೆ. ಹೌದು ಹೌದು. ಅಂದರೆ ನಮ್ಮ ಖುಷ್ಕಿ ಬೇಸಾಯದಲ್ಲಿ ಇವನ್ನೆಲ್ಲ ಮಾಡೋದಕ್ಕಾಗದೇ ಇಲ್ಲ, ಖಂಡಿತ ಆಗೋದಿಲ್ಲ. ಮತ್ತು ಎಲ್ಲೆಲ್ಲಿ ಈ ಅಚ್ಚುಕಟ್ಟು ಪ್ರದೇಶ ಅಂತೀವಿ ನಾವು, ಈ ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿ ಸಾಕಷ್ಟು ನೀರಿನ ಲಭ್ಯತೆ ಇರುವಂಥ ಪ್ರದೇಶದಲ್ಲಿ ಮಾತ್ರ ತಾಳೆ ಬೇಸಾಯವನ್ನು ನಾವು ಮಾಡ್ಬೋದು. ಏಕೆಂದರೆ ಇದನ್ನು ನಮ್ಮ ರೈತ ಬಾಂಧವರು ಮುಖ್ಯವಾಗಿ ತಿಳ್ಕೋಬೇಕು. ಈ ತಾಳೆ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಒಳ್ಳೆಯದು ಅಂತೀರಿ? ಈಗ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೀವು ಈ ಮಳೆಗಾಲ ಅಂದರೆ ಜೂನ್ ಆಗಸ್ಟು ಅತ್ಯಂತ ಸೂಕ್ತವಾದಂಥ ಸಮಯ ಈ ಒಂದು ನಾಟಿ ಮಾಡೋದಕ್ಕೆ. ಮತ್ತು ನೀರಾವರಿ ಅನುಕೂಲಗಳಿದ್ದರೆ ವರ್ಷದ ಯಾವುದೇ ಸಮಯದಲ್ಲೂ ಸಹ ಬೇಕಾದರೂ ಸಹ ನಾವು ಈ ತಾಳೆ ಗಿಡಗಳನ್ನ ನಾಟಿ ಮಾಡ್ಬೋದು. ಯಾವುದೇ ಒಂದು ಬೇಸಾಯ ಮಾಡಬೇಕಾದ್ರೆ ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ತಾಳೆ ಬೆಳೆಯಲ್ಲಿರುವಂಥ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ತೆನೆರಾ ಎಂಬುದೊಂದು ಪ್ರಪಂಚದಾದ್ಯಂತ ಪ್ರಚಲಿತವಾದಂಥ ಒಂದು ಹೈಬ್ರಿಡ್ ತಳಿ. ಇದೊಂದೇ ತಳಿ, ಇದನ್ನು ಬೆಳೀತಾ ಇದ್ದೀವಿ. ಇದು ದಪ್ಪ ಚಿಪ್ಪನ್ನು ಹೊಂದಿರುವ ಡ್ಯೂರಾ ಮತ್ತು ಚಿಪ್ಪಿಲ್ಲದ ಫಿಸಿಪೆರ ಎಂಬ ತಳಿಗಳ ಸಂಕರಣ ತಳಿ ಇದು. ಇದೊಂದು ಹೈಬ್ರಿಡ್. ಇದರ ಹಣ್ಣು ತೆಳುವಾದ ಚಿಪ್ಪನ್ನು ಹೊಂದಿರ್ತದೆ, ಅದರ ಜೊತೆಗೆ ಮಧ್ಯಮದಿಂದ ಅತಿ ಹೆಚ್ಚು ತಿರುಳನ್ನು ಹೊಂದ್ಕೊಂಡಿರ್ತದೆ, ಹಾಗೂ ಹೆಚ್ಚಿನ ಎಣ್ಣೆ ಅಂಶವನ್ನು ಹೊಂದಿರ್ತದೆ. ಈ ಒಂದು ಹೈಬ್ರಿಡ್ ಸಂಕರಣ ತಳಿಯನ್ನು ಈಗ ರಾಜ್ಯದಾದ್ಯಂತ ಎಲ್ಲ ಕಡೆ ಬೆಳೀತಾ ಇದ್ದಾರೆ. ಈಗ ನಾವು ಬೇಸಾಯ ಮಾಡಬೇಕು ಅಂತಂದರೆ ನಮಗೆ ಬೇಕಾದಂಥ ಸಸಿಗಳು, ಗೊಬ್ಬರ ಇದನ್ನೆಲ್ಲ ನಾವು ತಯಾರು ಮಾಡಿಕೊಂಡು ಬೇಸಾಯ ಪ್ರಾರಂಭ ಮಾಡಬೇಕಾಗತ್ತೆ. ಸಸಿಗಳು ಎಷ್ಟು ಬೇಕಾಗುತ್ತೆ, ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ? ಈ ಒಂದು ತಾಳೆ ಬೆಳೆ ಬೇಸಾಯ ಮಾಡೋದಕ್ಕೆ ಈಗ ನೀವು ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾವು ಈ ಒಂದು ಬೆಳೆಯನ್ನು ಬೆಳಿಬೇಕು ಅಂದರೆ ಸುಮಾರು 143 ಗಿಡಗಳು ಬೇಕಾಗ್ತದೆ. ಅದನ್ನು ನಾವು ತ್ರಿಕೋನ ಪದ್ಧತಿಯಲ್ಲಿ ಅಥವಾ ಎಕ್ಸಾಗೋನಲ್ ಪದ್ಧತಿಯಲ್ಲಿ ಗಿಡಗಳನ್ನ ನೆಡಬೇಕಾಗುತ್ತೆ. ತ್ರಿಕೋನ ಪದ್ಧತಿ ಅಂದರೆ ನೀವು ತ್ರಿಕೋನದಲ್ಲಿ ಮೂಲೆಗಳಲ್ಲಿ ಒಂದು ಪ್ಲಾಂಟಿಂಗ್ ಮಾಡತಕ್ಕಂಥ ಒಂದು ಪದ್ಧತಿ. ಈ ಥರ ನೀವು 9-9-9 ಅಡಿಗಳನ್ನ 5 ಮೀಟರ್ಗಳ ಅಂತರಗಳನ್ನ ಕೊಡೋದ್ರಿಂದ ಸುಮಾರು 143 ಗಿಡಗಳು ಒಂದು ಹೆಕ್ಟರ್ ಪ್ರದೇಶಕ್ಕೆ ಬೇಕಾಗುತ್ತೆ. ಮೀಟರ್ ಲೆಕ್ಕದಲ್ಲಿ 9 ಮೀಟರ್ ಈ ಥರ ಮಾಡೋದ್ರಿಂದ 143 ಗಿಡಗಳು ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಬೇಕಾದರೆ ಈಗ ನೀವು ಪ್ರತಿ ಸಾರಿ ಪ್ಲಾಂಟಿಂಗ್ ಮಾಡೋ ಮೊದಲನೇ ಟೈಮಲ್ಲಿ ಸುಮಾರು 20 kg ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಆಗ್ಬೋದು, ಎರೆಹುಳ ಗೊಬ್ಬರ ಆಗ್ಬೋದು, ಕೋಳಿ ಗೊಬ್ಬರ, ಯಾವುದೇ ಗೊಬ್ಬರವನ್ನು ಸಹ ನಾವು ಇದಕ್ಕೆ ಉಪಯೋಗಿಸ್ಬೋದು. ಅಂದರೆ ಪ್ರತಿ ಗುಣಿಗೆ, ಅದು ಪ್ರತಿ ಗುಣಿಗೆ ಪ್ರತಿ ಗಿಡಕ್ಕೆ ನಾವು 20 kg ಹಾಕಬೇಕಾಗುತ್ತೆ. ನಂತರ 2-3 ವರ್ಷ ನಾಟಿ ಆದ ನಂತರ ಅದನ್ನು ನಾವು 20-25 kg ಏರಿಸಬೇಕಾಗತ್ತೆ. 3 ವರ್ಷ ಆದಮೇಲೆ ಗಿಡಗಳಿಗೆ 25 kg ಕೊಡಬೇಕಾಗತ್ತೆ. ನಂತರ 4 ವರ್ಷಗಳಾದಮೇಲೆ 50 kg ಕೊಟ್ಟಿಗೆ ಗೊಬ್ಬರವನ್ನು ನಾವು ಪ್ರತಿ ವರ್ಷ ಕೊಡ್ತಾ ಹೋಗ್ಬೇಕು 5 ವರ್ಷಗಳ ನಂತರ. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಸಹ ಅವಶ್ಯಕವಾಗಿ ಬೇಕಾಗುತ್ತೆ. ಅತಿ ಇಳುವರಿ ನಾವು ಪಡ್ಕೋಬೇಕಂದ್ರೆ ನಾವು ಬೇರೆ ಗಿಡಗಳಿಗೆ, ಈಗ ಬೇರೆ ಹಣ್ಣಿನ ಗಿಡಗಳಾಗ್ಬೋದು ತರಕಾರಿ ಗಿಡಗಳಿಗೆ ಓನ್ಲಿ ಸಾರಜನಕ, ರಂಜಕ ಮತ್ತು ಪೊಟಾಷನ್ನ ಕೊಡ್ತಾ ಇರ್ತೀವಿ. ಇದೊಂದು ಬೆಳೆಗೆ ನಾವು ಅದರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ನು ಸಹ ನಾವು ಸೇರಿಸಿ ಕೊಡಬೇಕಾಗುತ್ತೆ. ಈಗ ಮೊದಲನೇ ವರ್ಷದ ಗಿಡ 1 ವರ್ಷ ಆಗಿದೆ ಗಿಡಕ್ಕೆ ಅಂದರೆ ನೀವು 200 ಗ್ರಾಮ್ ಸಾರಜನಕ, 100 ಗ್ರಾಮ್ ರಂಜಕ ಮತ್ತು 200 ಗ್ರಾಮ್ ಪೊಟಾಷನ್ನ ಕೊಡಬೇಕಾಗುತ್ತೆ. ಇದರ ಜೊತೆಗೆ 60 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್ನ ನಾವು ಕೊಡಬೇಕು. ಇದು ಮೊದಲನೇ ವರ್ಷದ ಗಿಡಗಳಿಗೆ. ಹೌದು. ಇನ್ನು 2ನೇ ವರ್ಷದ ಗಿಡ ಆದರೆ ಇದನ್ನು ಆಲ್ಮೋಸ್ಟ್ ನಾವು ಡಬಲ್ ಮಾಡಬೇಕಾಗುತ್ತೆ. ಎರಡು ಪಟ್ಟು 400 ಗ್ರಾಮ್ ಸಾರಜನಕ, 200 ಗ್ರಾಮ್ ರಂಜಕ ಮತ್ತು 400 ಗ್ರಾಮ್ ಪೊಟಾಷ್ ಮತ್ತು 125 ಗ್ರಾಮ್ನಷ್ಟು ಮೆಗ್ನೀಷಿಯಂ ಸಲ್ಫೇಟ್ನ ಪ್ರತಿ ಗಿಡಕ್ಕೆ ಒದಗಿಸ್ಬೇಕಾಗುತ್ತೆ. ಇನ್ನು 3 ವರ್ಷಗಳ ಮತ್ತೆ ಅದರ ನಂತರ 3 ವರ್ಷಗಳ ನಂತರ ಗಿಡಕ್ಕೆ 3 ವರ್ಷ ಆದ್ಮೇಲೆ ಅದರ ನಂತರ ನಾವು ಸುಮಾರು 600 ಗ್ರಾಂ ಸಾರಜನಕ, 300 ಗ್ರಾಂ ರಂಜಕ ಮತ್ತು 600 ಗ್ರಾಂ ಪೊಟಾಸ್ನ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ 250 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ನ ನಾವು ತಪ್ಪದೆ ಈ ಗಿಡಗಳಿಗೆ ಉಪಯೋಗಿಸಿಕೊಡ್ಬೇಕಾಗತ್ತೆ. ಇದು ಗೊಬ್ಬರ ಕೊಡುವಂಥ ಕ್ರಮ ಅಂದರೆ ಸಾಕಷ್ಟು ಅಂತರ ಕೊಡೋದ್ರಿಂದ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಓಕೆ, ಇದ್ರ ಜೊತೆಗೆ ಇದು ಮೇ ಜೂನ್ ತಿಂಗಳಲ್ಲಿ ನಾವು ಕೊಡಬೇಕಾಗದ್ದು. ಇದೇ ಪ್ರಮಾಣವನ್ನು ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಸೇಮ್ ಪ್ರಮಾಣವನ್ನು ಕೊಡಬೇಕು. ಎರಡು ಕಂತುಗಳಲ್ಲಿ ಕೊಡಬೇಕು. ಈಗ ನಾನು ಏನು ಶಿಫಾರಸು ಹೇಳಿದ್ನಲ್ಲ, ಇದೇ ಇದನ್ನು ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಕೊಡಬೇಕು. ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ಲಿ ಎರಡು ಕಂತುಗಳಲ್ಲಿ ಕೊಡೋದು ಕೊಡಬೇಕು. ಒಳ್ಳೆಯದು. ಒಂದೇ ಸಾರಿ ಗೊಬ್ಬರ ಕೊಟ್ಟರೆ ಅದು ವ್ಯಯ ಆಗೋಗ್ಬಿಡುತ್ತೆ, ನಷ್ಟ ಆಗೋಗ್ಬಿಡುತ್ತೆ. ಅದನ್ನು ಎರಡು ಭಾಗ ಮಾಡಿಕೊಟ್ರೆ ಸಸ್ಯ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ನಷ್ಟ ಆಗೋದನ್ನು ತಪ್ಪಿಸ್ಬೋದು ನಾವು. ಇನ್ನು ಮುಖ್ಯವಾಗಿ ಸಸಿಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸಸಿ ಮಡಿ ತಯಾರಿಕೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗ ನಾವು ಸಸಿ ಮಡಿಯನ್ನು ತಯಾರು ಮಾಡಿ, ಈಗ ಪ್ರಮುಖವಾಗಿ ಈ ಒಂದು ಬೆಳೆಯನ್ನು ಬೀಜಗಳಿಂದ ನಾವು ಸಸಿಗಳನ್ನು ವೃದ್ಧಿಪಡಿಸಿ ಅದನ್ನು ನಾವು ಗಿಡಗಳನ್ನು ನೆಡೋದಕ್ಕೆ ಬಳಸ್ತೀವಿ. ಮೊದಲು ಸಸಿ ಮಡಿಯನ್ನು ನಾವು ಮಾಡ್ಕೋಬೇಕು. ಸಂಪೂರ್ಣ ಬೆಳವಣಿಗೆ ಹೊಂದಿದ ಹಣ್ಣುಗಳನ್ನು ನಾವು ಮಾಗಿದ ಗೊಂಚಲುಗಳಿಂದ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅಥವಾ ಬೇರ್ಪಡಿಸಿ ಅವುಗಳನ್ನು ನೀರಿನಲ್ಲಿ ನೆನೆಸಿ ಬೀಜಗಳನ್ನ ಪಡ್ಕೋಬೇಕು. ಈಗ ಹಣ್ಣುಗಳನ್ನ ನಾವು ಇದು ಮಾಡ್ಕೊಂಡು ಪಡ್ಕೋಬೇಕಾಗತ್ತೆ. ಹಣ್ಣುಗಳನ್ನ ನೀರಿನಲ್ಲಿ ಸುಮಾರು 10 ದಿನ ನೆನೆಸಿಡಬೇಕಾಗತ್ತೆ. 10 ದಿನ ನಾವು ನೆನೆಸಿಡಬೇಕು. ಆನಂತರ ಇವುಗಳನ್ನು ಮರದ ಸುತ್ತಿಗೆಯಿಂದ ಮೆದುವಾಗಿ ಬಡಿಯುವ ಮೂಲಕ ಮೇಲಿನ ನಾರಿನ ಕವಚವನ್ನು ತೆಗಿಬೇಕು. ಅದರ ಮೇಲೆ ನಾರಿನ ಕವಚ ಇರ್ತದೆ, ಅದನ್ನು ತೆಗೆದು ಈ ಬೀಜಗಳನ್ನು ಆನಂತರ ನೆರಳಿನಲ್ಲಿ 2 ದಿನಗಳ ಕಾಲ ನಾವು ಒಣಗಿಸಿಡಬೇಕಾಗುತ್ತೆ. ಈಗ ಒಣಗಿಸಿದ ನಂತರ 27 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀವು ಈ ಬೀಜಗಳನ್ನು ಇಡೋದ್ರಿಂದ ಸುಮಾರು 3-9 ತಿಂಗಳ ಕಾಲ ನಾವು ಯಾವುದೇ ತೊಂದರೆ ಇಲ್ತಾರೆ ಈ ಗಿಡ ಇವನ್ನ ಬೀಜಗಳನ್ನು ಶೇಖರಿಸಿ ಇಡ್ಬೋದು. ಶೇಖರಿಸಿಟ್ಟು ನಮಗೆ ಬೇಕಾದಾಗ ಸಸಿ ಮಡಿಗೆ ಹಾಕೋಬಹುದು. ಸಾಮಾನ್ಯವಾಗಿ ತಾಳೆ ಮರದ ಬೀಜವು ಮೊಳಕೆ ಇಡಲು ಸುಮಾರು 2 ವರ್ಷ ತಗೊಳುತ್ತೆ. ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ 2 ವರ್ಷ ಬೇಕಾಗುತ್ತೆ ಮೊಳಕೆ ಹೊಡೋದಕ್ಕೆ. ಹಾಗಾಗಿ ಏನು ಮಾಡಬೇಕು, ನಾವು ಶೀಘ್ರವಾಗಿ ಮೊಳಕೆ ಹೊಡೆಯಬೇಕು ಅಂತಂದರೆ ಬೀಜಗಳನ್ನು 5 ದಿವಸ ಪ್ರತಿದಿನ ನೀರನ್ನು ಬದಲಾಯಿಸ್ತಾ ನೀರಿನಲ್ಲಿ ನೆನೆಸ್ತಾ ಇರಬೇಕು. ಒಂದಿನ ನೆನೆಸ್ಬೇಕು, ಆ ನೀರು ಚೇಂಜ್ ಮಾಡಬೇಕು, ಮತ್ತೆ ಇನ್ನೊಂದಿನ ಈ ಥರ 5 ದಿನಗಳನ್ನ ನಾವು ಇದು ಮಾಡಬೇಕು. ಆನಂತರ ಅವುಗಳನ್ನ 28 ಗಂಟೆಗಳ ಕಾಲ ಒಣಗಲು ಹಾಡಬೇಕು, ಒಣಗಿಸ್ಬೇಕು. ನೀವು ನೆರಳಿನಲ್ಲಿ ಒಣಗಿಸ್ಬೇಕಾಗತ್ತೆ. ಒಣಗಿದ ಬೀಜಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ರಬ್ಬರ್ ಬ್ಯಾಂಡಿನಿಂದ ಬಿಗಿ ಕಟ್ಟಿ 40 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಮೊಳಕೆಯೊಡೆಯೋವರೆಗೂ, ಮೊಳಕೆಯೊಡೆಯೋ ಪೆಟ್ಟಿಗೆ ಅಂತ ಇರ್ತದೆ, ಆ ಬಾಕ್ಸಲ್ಲಿ ಹಾಕಿ ಇಡಬೇಕು ನಾವು. ಈ ಥರ ಇಡೋದ್ರಿಂದ 80 ದಿವಸಗಳ ನಂತರ ಬೀಜಗಳನ್ನು ಪ್ಲಾಸ್ಟಿಕ್ ಚೀಲದಿಂದ ತೆಗೆದು ನೀರಿನಲ್ಲಿ 5 ದಿನ ಮೊದಲಿನಂತೆ ನೆನೆಸಿಡಬೇಕು. ಆಮೇಲೆ ನೆರಳಿನಲ್ಲಿ 2 ಗಂಟೆ ಒಣಗಿಸ್ಬೇಕು. ಇದು ನಾವು ಪ್ರೊಸೀಜರ್ನ ರಿಪೀಟ್ ಮಾಡಬೇಕಾಗುತ್ತೆ. ಇಂಥ ಬೀಜಗಳನ್ನು ತೇವಾಂಶ ಕಾಯ್ದಿಡಲು ಪುನಃ ಪಾಲಿಥೀನ್ ಚೀಲಗಳಿಗೆ ವರ್ಗಾಯಿಸಬೇಕು. ಬೀಜಗಳು 10-12 ದಿನಗಳಲ್ಲಿ ಮೊಳಕೆ ಇಡಲು ಪ್ರಾರಂಭಿಸ್ತವೆ. ನೀವು ಈ ಥರ ವಿಧಾನ ಮಾಡೋದ್ರಿಂದ ಕೇವಲ 10-12 ದಿನಗಳಲ್ಲಿ ಇದು ಮೊಳಕೆ ಇಡೋಕ್ಕೆ ಇದಾಗುತ್ತೆ. ಇಲ್ಲ ಅಂದರೆ ಸುಮಾರು 2 ವರ್ಷಗಳ ಕಾಲ ಅದು ಜರ್ಮಿನೇಷನ್ ಆಗೋದೇ ಇಲ್ಲ. ಅಂದರೆ ಅಷ್ಟೊತ್ತಿಗೆ ನಾವು ಸಸಿ ಮಡಿಗಳನ್ನು ಕೂಡ ತಯಾರು ಮಾಡಿ ಇಟ್ಕೋಬಹುದು. ನೀವು 10-12 ದಿನಗಳಲ್ಲಿ ಈ ಪ್ರೊಸೆಸ್ ಎಲ್ಲ ಮುಗಿಯೋದ್ರೊಳಗೆ ನೀವು ಸಸಿ ಮಾಡಿ ರೆಡಿ ಮಾಡಿ ಇಟ್ಕೋಬಹುದಾಗಿದೆ. ಆನಂತರ ಈ ಮೊಳಕೆ ಬಂದಂಥ ಬೀಜಗಳನ್ನು ಬಿತ್ತನೆ ಮಾಡ್ಬೋದು. ಅಂದರೆ ನಾಟಿಗೆ ಎಷ್ಟು ದಿನಕ್ಕೆ ತಯಾರಾಗ್ತವೆ ಇವು? ಈಗ ನಾವು 2 ಹಂತಗಳಲ್ಲಿ ನಾವು ಸಸಿ ಮಡಿಗಳನ್ನು ಮಾಡಬೇಕಾಗುತ್ತೆ ಸರ್. ಇದರಲ್ಲಿ ಈ ವಿಧಾನಗಳಲ್ಲಿ ಸುಮಾರು 250 ಕೆಜಿನ 23x15 ಸೆಂಟಿಮೀಟರ್ ಅಳತೆಯ ಕಪ್ಪು ಪಾಲಿಥೀನ್ ಚೀಲಗಳಲ್ಲಿ 1ನೇ ಹಂತದ ಸಸಿ ಮಡಿಗೆ ನಾವು ಬಳಸಬೇಕು. ಸುಮಾರು 500-800 ಕೆಜಿನ 38x45 38x45 ಸೆಂಟಿಮೀಟರ್ ಆಗಲ್ದ ಇದರಿಂದ ಅಳತೆ ಕಪ್ಪು ಪಾಲಿಥೀನ್ ಚೀಲಗಳನ್ನ 2ನೇ ಹಂತದ ಸಸಿ ಮಡಿಗಳಿಗೆ ನಾವು ಬಳಸಬೇಕಾಗುತ್ತೆ. ಇದು ಸೈಜು ಮೊದಲು ಚಿಕ್ಕದಿರ್ತದೆ, ಆಮೇಲೆ ಆನಂತರ ನೆಕ್ಸ್ಟ್ 2ನೇ ವಿಧಾನದಲ್ಲಿ ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸಬೇಕಾಗುತ್ತೆ. ಸಸಿಗಳಲ್ಲೇ ಸ್ವಲ್ಪ ಬೆಳೆದಿರ್ತವೆ, ಹೌದು, 2ನೇ ಹಂತದಕ್ಕೆ ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸ್ಕೊಳ್ಬೇಕಾಗುತ್ತೆ. ಈ ಒಂದು ಚೀಲಗಳಲ್ಲಿ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ 45 ಸೆಂಟಿಮೀಟರ್ ಅಂತರದಲ್ಲಿ ಜೋಡಿಸಿ ಪ್ರತಿಯೊಂದು ಚೀಲದಲ್ಲಿ ಒಂದೊಂದು ಮೊಳಕೆ ಹೊಡೆದ ಬೀಜವನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡಿದ ಆನಂತರ ಒತ್ತಿಗೆ ಮಾಡೋದು ತುಂಬ ಒಳ್ಳೆಯದು. ಈಗ ಒಣಗಿದಂಥ ಹುಲ್ಲಲ್ಲಿ ಅದನ್ನು ತಗೊಂಡು ಒತ್ತಿಸೋದ್ರಿಂದ ಗಿಡ ಬೇಗ ಬೆಳೀತದೆ, ಮತ್ತು ಈ ತೇವಾಂಶ ಏನು ಆವಿ ಆಗೋದನ್ನು ನಾವು ಸ್ವಲ್ಪ ತಡೆಗಟ್ಟ. ಮತ್ತು ಈ ಪಾಲ್ತೀನ್ ಚೀಲಗಳನ್ನ ನೆರಳಿನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಹೌದು, ಹೀಗೆ ಮಾಡಿ ಇದರಲ್ಲಿ ನಾವು ಪ್ರತಿ ವಾರದಲ್ಲಿ 3 ಸಾರಿ ನಾವು ಗಿಡಗಳಿಗೆ ನೀರು ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ 15 ಗ್ರಾಮ್ ಸಾರಜನಕವನ್ನು ನೀವು 5 ಲೀಟರ್ ನೀರಿನಲ್ಲಿ ಕರಗಿಸಿ 100 ಗಿಡಗಳಿಗೆ ಕೊಡಬೇಕು. ಈ ಥರ ಮಾಡೋದ್ರಿಂದ ನೀವು ಎಷ್ಟು ಗಿಡ ಹಾಕೊಂಡಿರ್ತೀವಿ ಅದ್ರ ಮೇಲೆ ನಾವು ಇದನ್ನು ಮಾಡಬೇಕಾಗ್ತದೆ. ಈ ರಸಗೊಬ್ಬರದ ದ್ರಾವಣವನ್ನು ಸಸಿಗಳಿಗೆ 2 ಮತ್ತು 8 ತಿಂಗಳಾದಾಗ ಕೊಡಬೇಕು. ಈ ಥರ ನಾವು ರೆಡಿ ಮಾಡಿಕೊಂಡು 2 ಮತ್ತು 8 ತಿಂಗಳಾದಾಗ ನಾವು ಕೊಡಬೇಕಾಗುತ್ತೆ. ಬಿತ್ತನೆ ಮಾಡಿದ 14 ತಿಂಗಳುಗಳಿಗೆ ಈ ಒಂದು ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ಓಹೋ, 12 ರಿಂದ 14 ತಿಂಗಳುಗಳಿಗೆ ಈ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ಓಹೋ, ಅಂದರೆ 1.5 ವರ್ಷ ಅಂತ ಹೇಳ್ಬೋದು. ಹೌದು, 1.5 ವರ್ಷದಲ್ಲಿ ಸಸಿಗಳನ್ನ ನಾವು ಬೆಳೆಸ್ಕೋಬೇಕಾಗ್ತದೆ. 2 ಹಂತದ ನರ್ಸರಿಲಿ ಮಾಡಿ ಬೆಳೆಸ್ಕೋಬೇಕು. ಇನ್ನು ಮುಖ್ಯವಾಗಿ ತಾವು ಈ ಮೊದಲೇ ತಿಳಿಸಿದ್ರಿ, ಸಸಿಗಳನ್ನು ತ್ರಿಭುಜಾಕಾರದಲ್ಲಿ ಅಥವಾ ಷಡ್ಭುಜಾಕಾರದಲ್ಲಿ ನೆಡಬೇಕಾಗತ್ತೆ ಅಂತ. ಹೌದು, ಆ ನಾಟಿ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ನಾನು ಮೊದಲೇ ಹೇಳ್ದಂಗೆ ಪ್ರತಿ ಹೆಕ್ಟರ್ಗೆ 143 ಗಿಡಗಳನ್ನ 9 ಮೀಟರ್ ಅಂತರದಲ್ಲಿ ತ್ರಿಕೋನ ಪದ್ಧತಿಯಲ್ಲಿ ನಾವು ಒಂದು 2 ಅಡಿ ಅಂದರೆ 60 ಸೆಂಟಿಮೀಟರ್ ಘನದ ಗುಣಿಗಳನ್ನು ಓಪನ್ ಮಾಡ್ಕೋಬೇಕು. ಅದರಲ್ಲಿ ಮೇಲ್ಭಾಗದ ಮಣ್ಣನ್ನು ಸಪ್ರೇಟಾಗಿ ನಾವು ತೆಗೆದಿಟ್ಕೋಬೇಕಾಗುತ್ತೆ. ಆ ನಂತರ ಇದಕ್ಕೆ ಸುಮಾರು ನಾನು ಮೊದಲೇ ಹೇಳ್ದಂಗೆ 20 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿ 125 ಗ್ರಾಮ್ ಸೂಪರ್ ಫಾಸ್ಫೇಟ್ನ ಇದ್ರ ಜೊತೆಗೆ ಸೇರಿಸ್ಬೇಕು. ಇದರ ಪ್ರಮುಖ ಉದ್ದೇಶ ಅಂತಂದರೆ ಅದು ಬೇರೆಯವ್ರನ್ನ ಬೆಳವಣಿಗೆಗೆ ತುಂಬ ಅನುಕೂಲಕರ ಆಗುತ್ತೆ. ಮತ್ತು ಇದ ನಂತರ ಆರೋಗ್ಯವಂತ ಸಸಿಗಳನ್ನು ಮಣ್ಣಿನ ಉಂಡೆಯೊಂದಿಗೆ ಈ ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡಲು 12 ರಿಂದ 14 ತಿಂಗಳ ವಯಸ್ಸಿನ ಗಿಡಗಳು ಸೂಕ್ತವಾಗಿರ್ತದೆ. 12 ರಿಂದ 14 ತಿಂಗಳು. ಆಮೇಲೆ ನಾಟಿ ಮಾಡಿದಾದ್ಮೇಲೆ ಏನೇನು ಕ್ರಮ ಅನುಸರಿಸ್ಬೋದು ಅಂತೀವಿ? ಈಗ ನಾನು ಮೊದಲನೇ ಹೇಳಿದಾಗೆ ಇದೊಂದು ಬಹುವಾರ್ಷಿಕ ಬೆಳೆ ಆಗಿದೆ. ಈಗ 9 ಮೀಟರ್ ಅಂದರೆ ತುಂಬ ಜಾಗ, ಅದರಲ್ಲಿ ನಮಗೆ ಬೀಗನಿಂಗಲ್ಲಿ ಅಂದರೆ ಮೊದಲನೇ ಭಾಗದಲ್ಲಿ ತುಂಬ ಜಾಗ ಸಿಗುತ್ತೆ, ಸಾಕಷ್ಟು ಸಿಗುತ್ತೆ. ಈ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು, ನಾಟಿ ಮಾಡಿದ ಮೊದಲನೇ 3 ವರ್ಷಗಳವರೆಗೆ ತಾಳೆ ಬೆಳೆಯ ಎಣ್ಣೆ ತೋಟದಲ್ಲಿ ನಾವು ಕೆಲವು ಅಂತರ ಬೆಳೆಗಳು, ಬಾಳೆ ಆಗ್ಬೋದು, ದ್ವಿದಳ ಧಾನ್ಯಗಳಾಗ್ಬೋದು, ಎಣ್ಣೆಕಾಳುಗಳು, ಮೆಣಸಿನಕಾಯಿ ಮತ್ತು ತರಕಾರಿ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಬೆಳೆಯಬಹುದು. ಅದು ಒಂದು ಕ್ರಮ. ಹಾಂ, ಮತ್ತು ಕಳೆಗಳು ಕೂಡ ಈ ಜಾಸ್ತಿ ಅಂತರ ಕೊಟ್ಟಾಗ ಜಾಸ್ತಿ ಬರ್ತವೆ. ಹೌದು, ಅವುಗಳ ನಿಯಂತ್ರಣ ಮಾಡಬೇಕಾಗುತ್ತೆ. ಈಗ ನೀವು ಅಂತರ ಬೆಳೆಯನ್ನು ಬೆಳೆಯೋದ್ರಿಂದ ಅಡಿಷನ್ ಆಗಿ ನಿಮ್ಗೆ ಇನ್ಕಮ್ ಸಿಗೋದ್ರ ಜೊತೆಗೆ ಕಳೆಗಳನ್ನು ಸಹ ನಾವು ನಿಯಂತ್ರಣೆ ಮಾಡ್ಬೋದು. ಈಗ ಗಿಡಗಳಿಗೆ, ಈಗ ತಾಳೆ ಗಿಡಗಳಿಗೆ 8 ರಿಂದ 10 ವರ್ಷ ಆದ್ಮೇಲೆ ನಮಗೆ ಇಳುವರಿ ನೀಡೋಕೆ ಶುರು ಆಗುತ್ತೆ. ಆಗ 15 ಅಡಿ ಎತ್ತರದ ಆಗಾದಾಗ ನಾವು ಅದರಲ್ಲಿ ಕೋಕೋ ಬೆಳೆಗಳನ್ನು ಬೆಳಿಬಹುದು. ಈಗ ಬಹುವಾರ್ಷಿಕ ಬೆಳೆಗಳನ್ನು ಅದರ ಮಧ್ಯದಲ್ಲಿ ಬೆಳಿಬಹುದು. ಕೋಕೋ ಬೆಳಿಬಹುದು, ಕರಿಮೆಣಸು ಹಾಕ್ಬೋದು ನೀವು, ಇಲಿಕೆಯನ್ನು ಈ ಬೆಳಿಬಹುದು. ಹಾ, ಇಲಿಕೆಯ ಗಿಡಗಳನ್ನ ನಾವು ಅದರಲ್ಲಿ ಅಂತರ ಬೆಳೆಯಾಗಿ ಬೆಳಿಬಹುದು. ಅಂದ್ರೆ ಸ್ವಲ್ಪ ನೆರಳು ಕೂಡ ಬರುತ್ತೆ. ಹೌದು, ಅದು ಈ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಅಂತರ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಿಗೆ ನಮ್ಮ ರೈತರು ಇದನ್ನು ಸಹ ಬೆಳ್ಕೋಬೇಕಾಗುತ್ತೆ. ಕಳೆ ನಿಯಂತ್ರಣದ ಕಡೆಗೂ ಗಮನ ಕೊಡಲೇಬೇಕಾಗುತ್ತೆ. ಹೌದು, ಈಗ ನೀವು ಗಿಡದಿಂದ ಗಿಡಕ್ಕೆ 9 ಮೀಟರ್ ಕೊತ್ತರದಿಂದ ಖಂಡಿತವಾಗಿ ಅಲ್ಲಿ ಕಳೆಗಳು ಬೆಳೆದೆ ಬೆಳೆಯುತ್ತದೆ, ಸೊಂಪಾಗಿ ಬರ್ತವೆ. ಹೌದು, ಇದಕ್ಕೆ ಶಿಫಾರಸು ಮಾಡಿದಂಥ ಒಂದು ಕಳೆನಾಶಕ ಗ್ಲೈಫೋಸೆಟ್ ಅಂತಿದೆ. ಇದು ಶಿಫಾರಸು ಮಾಡಿದಂಥ ಒಂದು ಪ್ರಮಾಣ 750 ml ಬೇಕಾಗುತ್ತೆ ಒಂದು ಹೆಕ್ಟರ್ಗೆ. ಇದನ್ನು 17.5 ml ಪ್ರತಿ ಪಾತಿಗೆ ಹಾಕಿ ನಾವು ಈ ಒಂದು ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಈ ಸಂಪೂರ್ಣ ಕಳೆನಾಶಕವನ್ನು ಉಪಯೋಗಿಸಿ ಮತ್ತು ಅದರ ಜೊತೆಗೆ ನಾವು ಮ್ಯಾನುವಲ್ ಆಗೂ ಸಹ ನಾವು ಇದನ್ನು ನೋಡಿ ಸಂಪೂರ್ಣವಾಗಿ ಬಿಗಿನಿಂಗಲ್ಲಿ ನಾವು ಈ ಕಳೆಯನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಕೈಯಿಂದನೂ ಕಳೆ ತೆಗಿಬೇಕಾಗ. ಹೌದು, ಎರಡನ್ನೂ ಸೇರಿ ಮಾಡ್ಕೋಬೇಕು. ಈ ಒಂದು ಕಳೆನಾಶಕವನ್ನು ಉಪಯೋಗಿಸ್ಬೇಕಾದ್ರೆ ರೈತರು ಒಂದು ಗಮನ ಹರಿಸಬೇಕು, ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ನೀರು ಇರಬೇಕು, ತೇವಾಂಶ ಇರಬೇಕು ಮಣ್ಣಲ್ಲಿ. ಮಣ್ಣಲ್ಲಿ ಇಲ್ಲ ಅಂದರೆ ಅದು ಅಷ್ಟು ನಿಮಗೆ ಎಫೆಕ್ಟಿವ್ ಆಗೋದಿಲ್ಲ. ಅದು ಬಹಳ ಮುಖ್ಯ. ಈ ಕಳೆ ಕಿತ್ತ ನಂತರ ಗಿಡದ ಪಾತಿಗಳಲ್ಲಿ ಎಲೆಗಳನ್ನು ನಾವು ಹೊದಿಕೆ ಮಾಡ್ಬೋದು, ಹೊದಿಕೆ ಮಾಡ್ಬೋದು. ಮತ್ತು ಹೊದಿಕೆ ಬೆಳೆ ಬೆಳೆಯೋದ್ರಿಂದ ಸಹ ನಾವು ಈ ಕಳೆ ಬೆಳೆಯೋದನ್ನು ಮತ್ತೆ ಕಳೆ ಬೆಳೆಯೋದನ್ನು ತಪ್ಪಿಸೋಟೆಗೆ ಬಿಡ್ಬೋದು. ಕಳೆ ತೆಗೆದ ಮೇಲೆ ಸಾಧಾರಣವಾಗಿ ಗೊಬ್ಬರ ಕೊಡ್ತೀವಿ. ಹೌದು, ಆ ಗೊಬ್ಬರ ಕೊಡೋ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಶಿಫಾರಸು ಮಾಡಿದಂಥ ರಸಗೊಬ್ಬರಗಳನ್ನ ಈಗ ಮೇ, ಜೂನ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 2 ಸಮ ಪ್ರಮಾಣಗಳಲ್ಲಿ ಒದಗಿಸ್ಬೇಕು ಅಂತ ನಾನು ಆಲ್ರೆಡಿ ನಿಮಗೆ ಅದರ ಪ್ರಮಾಣದ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಈ ಗೊಬ್ಬರಗಳನ್ನು ಮರದ ಬುಡದಿಂದ, ಈಗ ಮರ ಏನಿತ್ತು ಅದರಿಂದ ಸುಮಾರು 2 ಮೀಟರ್ ಸುತ್ತಲೂ ಹರಡಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕಾಗುತ್ತೆ. ತಾಳೆ ಮರಗಳಿಗೆ ಹಸಿರೆಲೆ ಗೊಬ್ಬರಗಳನ್ನು ಹೆಚ್ಚು ಫಲವತ್ತಿಲ್ಲದ ಮಣ್ಣಿನಲ್ಲಿ ಕೊಡುವುದು ಲಾಭದಾಯಕ. ಒಂದು ಹಸಿರೆಲೆ ಗೊಬ್ಬರಗಳನ್ನು ಸಹ ನಾವು ಅದರ ಜೊತೆ ಹಾಕಬೇಕಾಗುತ್ತೆ. ಏನು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಅದು 2 ಕಂತುಗಳಲ್ಲಿ, ಒಂದು ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಥವಾ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕೊಡುವುದು ತುಂಬ ಸೂಕ್ತ. ಇನ್ನು ಇದು ಸಾಕಷ್ಟು ನೀರನ್ನು ಬಯಸುವಂಥ ಬೆಳೆ, ನೀರನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ನೀವು ಮೊದಲೇ ಹೇಳಿದ್ರೆ ಇದೊಂದು ಅತ್ಯಂತ ಅಂದರೆ ಸುಮಾರು 1000-2000 mm ಮಳೆ ಬಿಡ್ತಕ್ಕಂಥ ಪ್ರದೇಶದಲ್ಲಿ ಬೆಳೆದೊಂದರಿಂದ ಇದು ನಮಗಾಗಲೇ ಅನಿಸುತ್ತೆ ಇದು ಹೆಚ್ಚಿನ ನೀರನ್ನು ಬೇಡತಕ್ಕಂಥ ಒಂದು ಬೆಳೆ ಬಯಸ್ತಂಥ ಬೆಳೆ. ಈ ತಾಳೆಮರಗಳಿಗೆ ಹೆಚ್ಚಿನ ಇಳುವರಿ ಬರಬೇಕು ಅಂದರೆ ನೀವು ಪ್ರತಿದಿನ ಗಿಡ ಒಂದಕ್ಕೆ 150 liter ನೀರನ್ನು ಕೊಡಬೇಕಾಗುತ್ತೆ. ಓಹ್, ಸರಾಸರಿ? ಹಾಂ, ಸರಾಸರಿ ಪ್ರತಿದಿನ 150 liter ನೀರನ್ನು ಕೊಡಬೇಕಾಗ್ತದೆ. ಮಣ್ಣು ಮತ್ತು ನೀರು ಹವಾಗುಣಕ್ಕೆ ನಾವು ಅನುಸರಿಸಿ 8-12 ದಿನಗಳಿಗೊಮ್ಮೆ ನೀರು ಕೊಡಬೇಕು. ಪ್ರತಿ ಗಿಡಕ್ಕೆ ಪ್ರತಿ ದಿನಕ್ಕೆ ನಾವು ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜುಲೈನಿಂದ ಅಕ್ಟೋಬರ್ ತಿಂಗಳವರೆಗೆ ಪ್ರತಿ ಗಿಡಕ್ಕೆ ನಾವು 110-140 liter ಕೊಡಬೇಕಾಗುತ್ತೆ. ಆವಾಗ ಸ್ವಲ್ಪ ತೇವಾಂಶ ಇರ್ತದೆ. ಹಂಗಾಗಿ ಇನ್ನು ನವಂಬರಿಂದ ಫೆಬ್ರವರಿವರೆಗೆ ಸುಮಾರು 90-130 liter ಕೊಡಬೇಕು ನಾವು. ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಇನ್ನು ಮಾರ್ಚ್ನಿಂದ ಜೂನ್ ವರೆಗೆ ಈ ಟೈಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರ್ತದೆ, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಆವಾಗ ನಾವು 150-220 liter ಕೊಡಬೇಕು. ಇದು ಹಾಯಿ ನೀರಾದರೆ, ನೀವು ಹಾಯಿಸ್ಯದ ಹರಿಸೋದಾದರೆ, ನೀವು ಹನಿ ನೀರಾವರಿ ಅಳವಡಿಸ್ಕೊಂಡಿದ್ರೆ ಜುಲೈನಿಂದ ಅಕ್ಟೋಬರ್ವರೆಗೆ ನಾವು 55-70 liter ಆದರೆ ಸಾಕು. ನೀವು ಆಲ್ಮೋಸ್ಟ್ ಇದರಲ್ಲಿ 50% ನೀರನ್ನು ಉಳಿಸ್ಬೋದು ಹನಿ ನೀರಾವರಿ ಅಳವಡಿಸೋದ್ರಿಂದ. ಇನ್ನು ನವಂಬರಿಂದ ಫೆಬ್ರವರಿವರೆಗೆ 45-65 liter ಸಾಕಾಗುತ್ತೆ ಪ್ರತಿ ಗಿಡಕ್ಕೆ ಹನಿ ನೀರಾವರಿ ಮುಖಾಂತರ. ಇನ್ನು ಮಾರ್ಚ್ನಿಂದ ಜೂನ್ವರೆಗೆ ಸುಮಾರು 75-110 liter ಪ್ರತಿ ಗಿಡಕ್ಕೆ ನಾವು ಒದಗಿಸ್ಬೇಕಾಗುತ್ತದೆ. ಈ ಒಂದು ನೀರಿನ ಅವಶ್ಯಕತೆಯನ್ನು ಮನಗಂಡು ತೋಟಗಾರಿಕೆ ಇಲಾಖೆಯಿಂದ ಈ ತಾಳೆ ಬೆಳೆಗೆ ಹನಿ ನೀರಾವರಿಯನ್ನು ಅಳವಡಿಸೋದಕ್ಕೆ ಸಹಾಯಧನವನ್ನು ಕೊಡ್ತಾರೆ. ರೈತರು ಅದರ ಪ್ರಯೋಜನವನ್ನು ಪಡ್ಕೋಬೋದು. ಇದು ಮುಖ್ಯವಾಗಿ ನಾವು ಕೊಡುವಂಥ ನೀರಿನ ಪ್ರಮಾಣದ ಬಗ್ಗೆ ಆಯಿತು. ಇದಲ್ಲದೆ ಇನ್ನೇನು ಕ್ರಮಗಳನ್ನು ವಿಶೇಷವಾಗಿ ಅನುಸರಿಸಬೇಕಾಗುತ್ತೆ ಈ ತಾಳೆ ಬೆಳೆಯಲ್ಲಿ? ಇದರಲ್ಲಿ ವಿಶೇಷವಾದಂಥ ಕೆಲವು ಬೇಸಾಯ ಪದ್ಧತಿಗಳಿದೆ. ಅದರಲ್ಲಿ ಎಲೆ ಕತ್ತರಿಸೋದು, ಇದರಲ್ಲಿ ಏನಂದರೆ ನಾಟಿ ಮಾಡಿದ 3 ವರ್ಷಗಳವರೆಗೆ ಒಣಗಿರತಕ್ಕಂಥದ್ದನ್ನ, ರೋಗ ಬಂದಿರತಕ್ಕಂಥ ಗರಿಗಳು ಮತ್ತು ಸಣ್ಣ ಸಣ್ಣ ಹೂ ಗೊಂಚಲುಗಳು 3 ವರ್ಷಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಹೂ ಗೊಂಚಲುಗಳನ್ನೆಲ್ಲ ಕತ್ತರಿಸಿ ತೆಗೆಬೇಕಾಗುತ್ತೆ. 3 ವರ್ಷದವರೆಗೂ ಕಾಲಕಾಲಕ್ಕೆ ತೆಗಿಬೇಕು. ಗೊನೆ ಬಿಡುವ ಮರಗಳಲ್ಲಿ ಗೊನೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ, ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಸುಮಾರು 40 ಗರಿಗಳನ್ನು ಬಿಟ್ಟು ಹೆಚ್ಚಿನ ಗರಿಗಳನ್ನು ನಾವು ಕತ್ತರಿಸ್ತಾ ತೆಗಿತಾ ಹೋಗಬೇಕು. ಈ ಥರ ತೆಗೆಯೋದ್ರಿಂದ ಗಿಡನೂ ಚೆನ್ನಾಗಿ ಬೆಳೆಯುತ್ತದೆ, ಒಳ್ಳೆ ಇಳುವರಿ ಕೊಡುತ್ತಿದೆ ಅಂತ ತಿಳಿದು ಬಂದಿದೆ. ಸಾಮಾನ್ಯವಾಗಿ ನಾವು ಅದು ಗೊಂಚಲು ಬಿಟ್ಟ ಮೇಲೆ ಕೊಯ್ಲು ಮಾಡುವ ಕೆಲವು ಗರಿಗಳನ್ನು ಕತ್ತರಿಸುವುದು ಅನಿವಾರ್ಯ, ಯಾಕಂದ್ರೆ ಅದು ಜೊತೆಗೆ ಸೇರ್ಕೊಂಡಿರುತ್ತದೆ. ಫಸ್ಟ್ ನಾವು ಗರಿಯನ್ನು ಕತ್ತರಿಸಿ ತೆಗೆದು ಆನಂತರ ಗೊಂಚಲುಗಳನ್ನ ತೆಗೆಯಬೇಕಾಗಿ ಮಾಡಬೇಕಾಗುತ್ತೆ. ಇನ್ನು ಹೊಂಬಾಳೆಗಳನ್ನು ಕೂಡ ಏನಾದರೂ ತೆಗಿಬೇಕಾಗುತ್ತೆ? ಹೌದು, 3-4 ವರ್ಷ ಕೆಲವು ಗಿಡಗಳು ಸ್ಟಾರ್ಟ್ ಮಾಡ್ತವೆ, ಅದನ್ನ ಆವಾಗಲೇ ಹೊಂಬಾಳೆಗಳನ್ನ ಬಿಟ್ಟರೆ ಗಿಡ ಚೆನ್ನಾಗಿ ಬೆಳವಣಿಗೆ ಹೊಂದೋದಿಲ್ಲ. ಆದ್ರಿಂದ ಮೊದಲಿನ ಹಂತಗಳಲ್ಲಿ 3-5 ವರ್ಷಗಳವರೆಗೂ ಯಾವುದೇ ಸಣ್ಣ ಸಣ್ಣ ಹೂ ಗೊಂಚಲುಗಳು ಬರುತ್ತಲ್ಲ ಅದನ್ನು ಸಹ ತೆಗಿಬೇಕಾಗುತ್ತೆ. ಇನ್ನು ಅದರಲ್ಲಿ ನೀವು 2-3 ವರ್ಷಗಳವರೆಗೂ ಈ ಹೊಂಬಾಳೆಗಳನ್ನ ನಿರ್ಮೂಲನೆ ಏನೇ ಹೇಳಿದ್ರಲ್ಲ ನೀವು, ಆ ಹೊಂಬಾಳೆ ನಿರ್ಮೂಲನೆ ಮಾಡೋದನ್ನ ನಾವು ಕಂಟಿನ್ಯೂ ಮಾಡಬೇಕು. 2-3 ವರ್ಷ ಮುಂದುವರಿಸಬೇಕಾಗುತ್ತೆ, ಕಾಲಕಾಲಕ್ಕೆ ತೆಗಿಬೇಕಾಗುತ್ತೆ. ಇನ್ನು ಈ ಪರಾಗಸ್ಪರ್ಶವನ್ನು ಯಾವ ರೀತಿ ಮಾಡಲಾಗುತ್ತೆ ಈ ತಾಳೆ ಕೃಷಿನಲ್ಲಿ? ಹೌದು, ಇದರಲ್ಲಿ ಬೇರೆ ಬೆಳೆಗಳಲ್ಲಿ ಕೃತಕ ಪರಾಗಸ್ಪರ್ಶ ಅವಶ್ಯಕತೆ ಇರೋದಿಲ್ಲ, ಅದರಲ್ಲಿ ಸ್ವಾಭಾವಿಕವಾಗಿ ಆಗುತ್ತೆ. ಈ ಒಂದು ತಾಳೆ ಬೆಳೆಯಲ್ಲಿ ಬಿಗಿನಿಂಗಲ್ಲಿ ಅಂದರೆ ಪ್ರಾರಂಭದಲ್ಲಿ ಕೃತಕ ಪರಾಗಸ್ಪರ್ಶವನ್ನು ಮಾಡಬೇಕಾಗುತ್ತೆ. ತಾಳೆ ಎಣ್ಣೆ ಮರ ಇದು ಪರಕೀಯ ಪರಾಗಸ್ಪರ್ಶದಿಂದ ಆಗ್ತದೆ, ಅದನ್ನು ಕ್ರಾಸ್ ಮಾಲಿಟೆಡ್ ಅಂತೀವಿ. ಕಾಯಿ ಕಟ್ಟೋ ಮರವಾಗಿದ್ದು ನಾಟು ಮಾಡಿದ 6 ವರ್ಷಗಳವರೆಗೆ ಈ ಒಂದು ಕೃತಕ ಪರಾಗಸ್ಪರ್ಶ ಕ್ರಿಯೆ ತುಂಬ ಅಗತ್ಯವಾಗಿರ್ತದೆ. ನಂತರ ವಾತಾವರಣದಲ್ಲಿ ಪರಾಗರೆಣ್ಣುಗಳ ಸಾಂದ್ರತೆ ಸಾಕಷ್ಟು ಇರುವುದರಿಂದ ನೈಸರ್ಗಿಕ ಪರಾಗಸ್ಪರ್ಶಕ್ಕೆ ಆಗುತ್ತದೆ. ಅದರಿಂದ ನಾವು ಸುಮಾರು 6 ವರ್ಷಗಳವರೆಗೂ ಈ ಒಂದು ಕೃತಕ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೂ ಒಂದು ವಿಶೇಷವಾದ ಕ್ರಮ ಇರುತ್ತಾ ಏನಾದರೂ? ಹಾಂ, ಇದರಲ್ಲಿ ಪರಾಗರೆಣ್ಣುಗಳ ಸಾಂದ್ರತೆ ಈಗ 6 ವರ್ಷಗಳಾದ್ರೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಎಲ್ಲ ಗಿಡಗಳಲ್ಲೂ ಪರಾಗ ಇವು ಇದಾಗಿ ಸಾಂದ್ರತೆ ಜಾಸ್ತಿ ಆಗೋಗುತ್ತೆ ನ್ಯಾಚುರಲಿ. ಆವಾಗ 6 ವರ್ಷಗಳ ನಂತರ ಇದನ್ನ ಕೃತಕ ಪರಾಗಸ್ಪರ್ಶ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅದಕ್ಕೂ ಮೊದಲೇ ನಾವು ಈಗ ನೈಸರ್ಗಿಕ ಪರಾಗಸ್ಪರ್ಶ ನಡೀತಾ ಇರ್ತದೆ, ಈಗ ಅನಂತರ ನಾವೇನು ಮಾಡಬೇಕು, ಇದನ್ನ ಕೃತಕವಾಗಿ ಏನಾದ್ರು ಮಾಡಬೇಕು ಅಂದರೆ ಪರಾಗರೆಣ್ಣುಗಳ ಸಂಗ್ರಹಕ್ಕಾಗಿ ಹೂವು ಬಿಡುವುದಕ್ಕೆ ಮೊದಲು ಆ ಗಂಡು ಹೂ ಗೊಂಚಲುಗಳನ್ನ ಚೀಲದಲ್ಲಿ ತುಂಬಿ ಕಟ್ಟಬೇಕು. ಹೂ ಬಿಡುವುದಕ್ಕೆ ಪ್ರಾರಂಭವಾದೊಡನೆ ಹೂ ಗೊಂಚಲುಗಳನ್ನು ಚೀಲದಿಂದ ಕತ್ತರಿಸಿ ಸೂರ್ಯನ ಬಿಸಿಲಿನಲ್ಲಿ ಸುಮಾರು 1-5 ಗಂಟೆಗಳ ಕಾಲ ಒಣಗಿಸ್ಬೇಕು. ಈ ಥರ ಒಣಗಿಸೋದ್ರಿಂದ ಚೀಲದಲ್ಲಿ ಉದುರಿದ ಪರಾಗರೆಣ್ಣುಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೋದು. ಇದನ್ನು ಜರಡಿ ಮಾಡಿ ತೇವಾಂಶ ರಹಿತ ಅಂದರೆ ಅದರಲ್ಲಿ ಮಾಯಿಶ್ಚರ್ ಇಲ್ಲದೆ ಇರತಕ್ಕಂಥ ಡಬ್ಬಿಗಳಲ್ಲಿ ಅದನ್ನು ಸಂಗ್ರಹಿಸಿ ನಾವು ಇಡಬೇಕಾಗುತ್ತೆ. ಈ ರೀತಿ ಕಲೆಕ್ಟ್ ಮಾಡಿದಂಥ ಪರಾಗರೆಣ್ಣುಗಳು 30 ದಿನಗಳ ಕಾಲ ಸಜೀವವಾಗಿರುತ್ತೆ. 1 ತಿಂಗಳ ಕಾಲವರೆಗೂ ನೀವು ಅದನ್ನು ಉಪಯೋಗಿಸ್ಬೋದು. ಈ ಒಂದು ಏನು ಕಲೆಕ್ಟ್ ಮಾಡಿರ್ತೀವಲ್ಲ ಈ ಪರಾಗರೆಣ್ಣುಗಳನ್ನು ಹೆಣ್ಣು ಹೂಗಳ ಸಲಕಾಗ್ರದ ಮೇಲೆ ಸಿಂಪಡಿಸುವ ಮೂಲಕ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಬಹುದು. ಇದನ್ನ ನಾವು ಕೃತಕ ಪರಾಗಸ್ಪರ್ಶ ಅಂತೀವಿ. ಇದು 6 ವರ್ಷಗಳವರೆಗೆ ಅನಿವಾರ್ಯ ಆಗಿರ್ತದೆ. ಯಾಕಂದ್ರೆ ಈ ವಾತಾವರಣದಲ್ಲಿ ಸಾಂದ್ರತೆ ಕಡಿಮೆ ಇರುತ್ತದೆ ಪರಾಗರೆಣ್ಣೆಗಳದ್ದು. 6 ವರ್ಷಗಳ ನಂತರ ಸಾಂದ್ರತೆ ಜಾಸ್ತಿ ಆಗೋದ್ರಿಂದ ಯಾವುದೇ ರೀತಿಯ ಕೃತಕ ಪರಾಗಸ್ಪರ್ಶದ ಅವಶ್ಯಕತೆ ಇರುವುದಿಲ್ಲ. ಸಸ್ಯ ಸಂರಕ್ಷಣೆ ಯಾವುದೇ ಕೃಷಿಯನ್ನು ಮಾಡುವಾಗ ಬಹಳ ಮುಖ್ಯವಾದಂತ ಒಂದು ಘಟಕ ಅಂತ ಹೇಳ್ಬೋದು. ಎಣ್ಣೆ ತಾಳೆ ಬೆಳೆಗೆ ಬರುವಂತ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಪ್ರಮುಖವಾಗಿ ಒಂದು ಸುಳಿ ಕೊರೆಯುವ ದುಂಬಿ ಅಂತ ಒಂದು ದುಂಬಿ ಬರ್ತದೆ. ಈ ದುಂಬಿ ಏನ್ ಮಾಡ್ತದೆ, ಸುಳಿಯನ್ನ ಕೊರೆದು ಅದ್ರ ಒಳಗಡೆ ಸೇರ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡ್ತದೆ. ಅಂತ ಭಾಗದಿಂದ ನಾರು ಹೊರಬರಕ್ ಶುರು ಆಗುತ್ತೆ. ಇದೇ ಒಂದು ಇಂಡಿಕೇಶನ್ ರೈತರಿಗೆ, ಸೂಚನೆ. ಈಗ ಅಂದಾಗ ನೋಡಿದಾಗ ನಾವು ಇದರಲ್ಲಿ ಇದು ಸುಳಿ ಕೊರೆ ದುಂಬಿ ಇದೆ ಅಂತ ಅನ್ಕೋಬಹುದು. ಆಗ ನಾವು ಕಬ್ಬಿಣದ ಕೊಕ್ಕೆಯ ಸಹಾಯದಿಂದ ಬಾಧೆಗೆ ತುತ್ತಾದ ಗಿಡದಿಂದ ದುಂಬಿಯನ್ನ ಹೊರ ತೆಗಿಬೇಕು. ಮತ್ತೆ ಅದರ ರಂಧ್ರ ಇರ್ತದಲ್ಲ, ಆ ರಂಧ್ರದಲ್ಲಿ 10% ಮೆಲಾಥಿಯನ್ ಅಥವಾ ಫಿನಾಲ್ ಪಾಸ್ ಪುಡಿಯನ್ನು ಹಾಕಿ ಮುಚ್ಚೋದ್ರಿಂದ ಈ ಒಂದು ಕೀಟದ ಬಾಧೆಯನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಎರಡನೇದಾಗಿ ಕೆಂಪು ಮೂತಿ ಹುಳುವ ಬಾಧೆನೇ ಇದೆ ಇದರಲ್ಲಿ. ಈ ಮರಿ ಹುಳುಗಳು ಮತ್ತು ದುಂಬಿಗಳು ಕಾಂಡದ ಮೇಲೆ ತೂತು ಮಾಡಿ ತೂತಿನಿಂದ ಅಂಟು ಪದಾರ್ಥ ಹೊರಬರಕ್ಕೆ ಶುರು ಆಗುತ್ತೆ. ಅಂಥ ಮರಗಳು ಕ್ರಮೇಣ ವೀಕ್ ಆಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಒಂದು ಇದನ್ನು ನಾವು ಹತೋಟಿ ಮಾಡಬೇಕು ಅಂದರೆ ಈ ಒಂದು ಕೀಟದ ಬಾಧೆ ಅಂತ ಆಗುತ್ತೆ ಮರಗಳಿಗೆ 1.7 ಮಿಲಿಲೀಟರ್ ಡೈಮಿಥಿಯೋಟ್ ಅಥವಾ ರೋಗರ್ ಅಂತೀವಿ, ಇದನ್ನು ಸಿಂಪರಣೆ ಮಾಡೋದ್ರಿಂದ ಅದನ್ನು ನಾವು ಹತೋಟಿ ಮಾಡ್ಬೋದು. ಕೆಂಪು ಮೂತಿ ಹುಳುವನ್ನು ನಿಯಂತ್ರಣ ಮಾಡ್ಬೋದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಆಯಿಲ್ ಪಾಮ್ ಅಥವಾ ಎಣ್ಣೆ ತಾಳೆ ಬೆಳೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9886602770. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886602770. ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಎಣ್ಣೆ ತಾಳೆ ಅಥವಾ ಆಯಿಲ್ ಪಾಮ್ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸೇವಾ ಮಾಹಿತಿ: ಮಡಿಕೇರಿ ತೇಚೂರು ಕೇರಿಲು ವಾಸಂಜ, ಮೂಲತಃ ಬೇತು ಗ್ರಾಮದ ಮುಕ್ಕಾಟಿರ ನೆಹರು ಸುಬ್ಬಯ್ಯ ಐಂಡಪೊಣ್ಣು, ತಾವರೆ ಕಾವೇರಮ್ಮ, ಇಂದು ಪುಲಕ ಬೆಂಗಳೂರಲ್ಲಿ ಮರಣಪಟ್ಟಿತು. ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯ ನಿವೃತ್ತ ಅಧಿಕಾರಿ 64 ಬಯತ್ರ ಮುಕ್ಕಾಟಿರ ತಾವರೆ ಕಾವೇರಮ್ಮ ಐಂಡ ತಾಮನೆ ನಾಳೆಯಂಡ. ದಪನ ಕಾರ್ಯ ನಾಳೆ ಮಜ್ಜನ 12 ಗಂಟೆರ ಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಕೋಪಟ್ಟಿ ಗ್ರಾಮದ ಪೊಡನೋಳನ ಕುಟುಂಬಸ್ಥರ ಪಟ್ಟೆದಾರ ಚಂಗಪ್ಪ ಅವರು ಇಂದು ನಿಧನರಾದರು. 98 ವರ್ಷ ಪ್ರಾಯದ ಪೊಡನೋಳನ ಚಂಗಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 12 ಗಂಟೆಯೊಳಗೆ ಕೋಪಟ್ಟಿ ಗ್ರಾಮದ ಮೃತರ ಸ್ವಂತ ಮನೆಯಲ್ಲೇ ನಡೆಯಲಿದೆ. ಮೂಲತಃ ಕಿಕ್ಕರಳ್ಳಿ ಗ್ರಾಮ ಕಾರಳಾನ, ಇಕ್ಕ ಬೆಟ್ಟದಳ್ಳಿಲು ವಾಸಂಜ, ಮೋಟನಾಳಿರ ರಾಜಪ್ಪ ಐಂಡಪೊಣ್ಣು, ರಾಣಿ ಅಯ್ಯಂಗ ಇಂದು ಮರಣಪಟ್ಟಿತು. 64 ಬಯತ್ರ ಮೋಟನಳ್ಳಿರ ರಾಣಿ ತಾಮನೆ ಕುಂಬಾರಗಡಿಗೆ ಕನ್ನಿಕಂಡ. ಇಂಗಡ ಆಖರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಬೆಟ್ಟದಳ್ಳಿ ಸ್ವಂತ ಮನೆಯಲ್ಲೂ ನಡಪ. ಮೂಲತಃ ನಾಪೊಕ್ಲು ಕಾರಳಾನ, ಬೆಂಗಳೂರಲ್ಲಿ ವಾಸಂಜ, ಬಾಳೆಯಡ ಪೌತಿ ಸೋಮಯ್ಯ ಐಂಡಪೊಣ್ಣು, ಪೊನ್ನವ ಅಯ್ಯಂಗ ಇಂದು ಮರಣಪಟ್ಟಿತು. 94 ಬಯತ್ರ ಪೊನ್ನವ ಐಂಡ ತಾಮನೆ ಬೊಳ್ಳಚಟ್ಟಿರ. ಆಖರಿ ಕಾರ್ಯ ನಾಳೆ ಮಜ್ಜನ ಬೆಂಗಳೂರು ಕೆಂಗೇರಿ ಬಂಡೆಮಠ ಕ್ಯಾಕೊಳತ್ತು ನಡಪ. ಪೇರೂರು ಗ್ರಾಮತ್ರ ಆನೆಡ ಪಾವತಿ ಚಿಯಣ್ಣ ಐಂಡಮೋವ ಅರುಣ ಅಯ್ಯಂಗ 50ನೇ ಬಯತ್ಲು ಇಂದು ಮರಣಪಟ್ಟಿತು. ಅರುಣ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಜ್ಜನ ಪೇರೂರು ಗ್ರಾಮತ್ರ ಸ್ವಂತ ಮನೆಯಲ್ಲೂ ನಡಪ. ಮೂಲತಃ ಪಲ್ಲೇರಿ ಕುಟ್ಟ ಕಾರಳನ ಅಟ್ರಂಗಡ ಗಣಪತಿ ಐಂಡ ಪೊಣ್ಣು ಎಜೆ ಸೀತಮ್ಮ ಐಂಡ ಇಂದು ಮರಣಪಟ್ಟಿತು. 63 ವಯತ್ತ ಸೀತಮ್ಮ ಐಂಡ ತಾಮನೆ ಬಾದುಮಂಡ. ಆಖರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೂ ಬೆಂಗಳೂರು ಕಲ್ಲಳ್ಳಿ ಕ್ರಿಮಿಟೋರಿಯಂ ಅಲ್ಲೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಚಲನಚಿತ್ರ ಬರೀ ಮನರಂಜನೆಗಲ್ಲ, ಅದೊಂದು ಬದಲಾವಣೆ ಮತ್ತು ಸುಧಾರಣೆ ತರುವ ಮಾಧ್ಯಮ ಆಗೊಟ್ಟು ಆ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡಿನ ಚಲನಚಿತ್ರ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದು ಕನ್ನಡಿಗರ ಮನಸ್ಸಲ್ಲಿ ಸದಾ ಅವರ ನೆನಪು ಉಳಿದುಟ್ಟೇಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಯ ಸಹಕಾರದಲ್ಲಿ ಮಡಿಕೇರಿ ಪ್ಯಾಟೆನ ಗಾಂಧಿ ಭವನದಲ್ಲಿ ಇಂದು ನಡೆದ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟಿದ ದಿನಾಚರಣೆ ಜಂಬರಕ್ಕೆ ಚಾಲನೆ ನೀಡಿ ಮಾತನಾಡಿ, ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಕಾಳಜಿನ ಹೊಂದಿದವು, ಒಳ್ಳೆ ನಟರಾಗಿ ಹಾಡುಗಾರರಾಗಿ ವೈಯಕ್ತಿಕ ಬದುಕಲ್ಲಿ ಸಹ ಸರಳ ಜೀವನ ನಡೆಸಿದವು ಅಂತ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಭಕ್ತಿ ಭಂಡಾರಿ ಬಸವ ಜಯಂತಿ ಜಂಬರ 30 ಹೊತ್ತರೆ 11 ಗಂಟೆಗೆ ಮಡಿಕೇರಿ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ 2019 ಬ್ಯಾಚ್ನ ಅವಿರತ 2025 ಘಟಿಕೋತ್ಸವ ಜಂಬರ 30 ಮಧ್ಯಾಹ್ನ 3 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಾಲೇಜಿನ ಕ್ಯಾಂಪಸ್ಲಿ ನಡೆದಿದೆ. ಪ್ರಾದೇಶಿಕ ಸಾರಿಗೆ ಕಚೇರಿ ಸಭಾಮಂಡಳಿ 29 ಮಧ್ಯಾಹ್ನ 3 ಗಂಟೆಗೆ ಸಾರಿಗೆ ಅದಾಲತ್ ನಡೆದಿದೆ. ಸಾರ್ವಜನಿಕರು ಸಾರಿಗೆ ಇಲಾಖೆನ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಕುಂದುಕೊರತೆಗಳ ಬಗ್ಗೆ ಪುಕಾರ್ನ ಸಲ್ಲಿಸಗುತ್ತೇಳಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರು ತಿಳಿಸಲು. ಮಡಿಕೇರಿಯಲ್ಲಿ ಪಿಂಚಣಿ ದಿನ 29 ಹೊತ್ತರೆ 11 ಗಂಟೆಗೆ ಮಡಿಕೇರಿ ತಾಲೂಕು ಸಂಪಾಜೆ ಹೋಬಳಿನ ಸಂಪಾಜಿ ನಾಡ ಕಚೇರಿಯಲ್ಲಿ ನಡೆದಿದೆ. ಸಾಮಾಜಿಕ ಭದ್ರತಾ ಯೋಜನೆ ಅಡಿಲಿ ಬೇರೆ ಬೇರೆ ಮಾಸಾಶನಗಳ ಫಲಾನುಭವಿಗಳ ಕುಂದುಕೊರತೆಗಳನ್ನು ನೋಂದಾಯಿಸುವಂಗೆ ಮಡಿಕೇರಿ ತಾಲೂಕಿನ ತಹಶೀಲ್ದಾರ್ ತಿಳಿಸೋಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವ ಮೌಲಾನ ಆಜಾದ್ ಮಾದರಿ ಶಾಲೆಗೆ 6ನೇ ತರಗತಿಗೆ ಪುಕ್ಕಟ್ಟೆ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಸೇವಾ ಸಿಂಧ್ ಪೋರ್ಟಲ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 10 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಕ. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿರ್ವಹಣಾ ಸಮಿತಿನ ಸದಸ್ಯರಾದ ಡಾಕ್ಟರ್ ಸೂರ್ಯನಾರಾಯಣ ಮುಂಗಿಲ ಹುಲ್ಲೆಮನೆ ಹಾಗೆ ಸಹಾಯಕ ಸಂಶೋಧನಾಧಿಕಾರಿ ಭರತ್ ಕಾಂತ್ ಅವರ ಉಪಸ್ಥಿತಿಯಲ್ಲಿ ನಾಳೆ ಹೊತ್ತಾರೆ 11 ಗಂಟೆಗೆ ಜಿಲ್ಲಾ ಪಂಚಾಯತಿ ಸಭಾಮಂಡಳಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಪಟ್ಟಂತೆ ಸಂವಾದ ನಡೆದಿದೆ ತಿಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ತಿಳಿಸಲು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮಂಗಳೂರು ವಲಯದ ವತಿಯಿಂದ 16 ವರ್ಷ, 19 ವರ್ಷ ಹಾಗೆ 23 ವರ್ಷದ ಕೊಡಗು ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಶಿಬಿರನ ಏರ್ಪಾಡು ಮಾಡಲಾಗಿಟ್ಟು 16 ವರ್ಷದವಕ್ಕೆ 26 ಹೊತ್ತಾರೆ 8 ಗಂಟೆಗೆ, 23 ವರ್ಷದವಕ್ಕೆ ಅಂದೇ ಮಧ್ಯಾಹ್ನ 2 ಗಂಟೆಗೆ ಹಾಗೆ 19 ವರ್ಷದವಕ್ಕೆ 27 ಹೊತ್ತಾರೆ 8 ಗಂಟೆಗೆ ಆಯ್ಕೆ ನಡೆದಿದೆ. ಆಸಕ್ತಿರವು ನಿಗದಿ ಮಾಡಿದ ಸಮಯಕ್ಕೆ ಎಲ್ಲಾ ದಾಖಲೆಗಳೊಟ್ಟಿಗೆ ಮಡಿಕೇರಿನ ಕೊಡಗು ವಿದ್ಯಾಲಯದ ಆಟದ ಬಾಣಿಲಿ ಹಾಜರಿರಕು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆಂಟಿ ಮೈಕ್ರೋಬೇಯಲ್ ರೆಸಿಸ್ಟೆನ್ಸ್ ಸ್ಟ್ರಾಟಜೀಸ್ ಫಾರ್ ದ ಪ್ರಿವೆನ್ಷನ್ ವಿಷಯದ ಮೇಲೆ 14-16 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿ ಕಚೇರಿಯಲ್ಲಿ ನಡೆದಿದೆ. ಯುವ ವಿಜ್ಞಾನಿಗಳಿಗೆ ಸಂಶೋಧಕರಿಗೆ ಪೇಪರ್ ಪ್ರೆಸೆಂಟೇಷನ್ ಮಾಡಿಕೆ ಅವಕಾಶ ಉಂಟು. ಆಸಕ್ತಿರು 6 ಒಳಗೆ ಹೆಸರನ್ನು ನೋಂದಾಯಿಸ್ಕೊಳಕು. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕು. ತೋಟಗಾರಿಕಾ ಇಲಾಖೆಯಲ್ಲಿ ಬರುವ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 10 ತೋಟಗಾರಿಕಾ ತರಬೇತಿ ಬರುವ ತಾರೀಕು 2 ಬರುವ ವರ್ಷ 2026 ಫೆಬ್ರವರಿ 28 ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲ್ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದೋಳು. ಅರ್ಜಿ ಹಾಕಿಕೆ 28 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಕೊಡಗು ಹಿರಿಯ ತೋಟಗಾರಿಕಾ ಸಹಾಯಕ ಇಲಾಖೆಯ ನಿರ್ದೇಶಕರನ್ನು ಸಂಪರ್ಕಿಸಕ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143.

ಆಯಿತು, ಕನ್ನಡ ನಾಡು ಪಿಂಜ ಪಾಜರ ರಾಯಭಾರಿ ಆಯಿತು ಕೇಳಿಕೊಂಡಿತ್ತು ಅರಿಚಿಟ್ಟತ್ತು. ಪತ್ರಕರ್ತ ಅನಿಲ್ ಹೆಚ್ ಡಿ ತಕ್ಕ ಪರಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅಂಡ ಬದುಕಪಿನ ಸಾಧನರ ಮೀದ ಮಾಹಿತಿ ಕೊಡ್ತತ್ತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್, ವಾರ್ತಾಧಿಕಾರಿ ಚಿನ್ನಸ್ವಾಮಿ ಕುಂಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ಬದುಕಲು ಸರಿಯಾದ ತೀರ್ಮಾನ ಎಡತವಾಂಡ ಮೂಲಕ ವಾಸಿಯಾಕತ್ತ ಸಾಂಕ್ರಾಮಿಕ ಕಾಯಿಲೆ ಆಯಿತುಳ್ಳ ಏಡ್ಸ್ನ ದೂರ ಇರುವುದು ವಿರಾಜಪೇಟೆ ಕಾವೇರಿ ಕಾಲೇಜಿನ ಪ್ರಿನ್ಸಿಪಲ್ ಬೆನಡಿಕ್ಟ್ ಸಾಲ್ಡಾನ ಅಣ್ಣುಚಿ. ಕೊಡಗು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ವಿರಾಜಪೇಟೆ ಕಾವೇರಿ ಕಾಲೇಜಿನ ಎನ್ಎಸ್ಎಸ್ ಘಟಕ ಪಿಂಜ ರೆಡ್ ರಿಬನ್ ಘಟಕತ್ರ ಆದ ನೆಲೆ ಕಾಲೇಜ್ ಸಭಾಬಾಳಿಯಲ್ಲಿ ಏಡ್ಸ್ ರಮೀದ ಅರಿವಿಕೆ ಕೊಡಪಕ್ಕೆ ಏರ್ಪಾಡು ಮಾಡಿ ತಿಂಜ ಉಪನ್ಯಾಸ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಅವು ಏಡ್ಸ್ ಬಪ್ಪಕ್ಕೆ ಕಾರಣ ಪಿಂಜ ಅದನ್ನು ತಡಪಕ್ಕುಳ್ಳ ಮದ್ದು ರಮೀದ ಮಾಹಿತಿ ಕೊಡ್ತಂಡು ಹೆಚ್ಐವಿ ರಮೀದ ಅರಿವಿಕೆ ಬೊಳ್ತಿಯಂಡಕ ಆಪ ಪ್ರಯೋಜನತ್ರ ಮೀದ ಅರಿಚಿಟ್ಟು ಕೊಡ್ತತ್ತು. ಬೈಯಂಜ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಐಸಿಟಿಸಿ ಘಟಕದ ಆಪ್ತ ಸಮಾಲೋಚಕಗಳನ್ನು ಚೆಟ್ಟಿಯಪ್ಪ ಮಕ್ಕಳ ಕೂಡ ಸಂವಾದ ನಡೆಸಿತ್ತು. ಹೆಚ್ಐವಿ ಕಾಯಿಲೆ ಉಳ್ಳಂಗಡ ರಕ್ಷಣೆಕುಳ್ಳ ಕಾನೂನು ಪಿಂಜ ಸರ್ಕಾರದಿಂದ ಕಟ್ಟುವ ಸೌಲಭ್ಯತ್ರ ಮಾಹಿತಿಯನ್ನು ಕೊಡ್ತತ್ತು. ಕಾರ್ಯಕ್ರಮತ್ತು ಮಕ್ಕಕ್ಕೆ ನರ್ತನ ಬಾರೆ ಬಾರೆ ಪೈಪೋಟಿಲ ಗದ್ದ ಹೆಂಗಕ್ಕೆ ಮೊತ್ತ ಕೊಡ್ತತ್ತು. ಕಾಲೇಜು ಉಪನ್ಯಾಸಕಂಗ